ಅವತಾರವಾದ ಒಂಬತ್ತು ಅವತಾರಗಳನ್ನು ತಾಳಿ ತಾಳಿ ಹತ್ತನೇ ಕಲಿಕೆ ಅವತಾರ ತಾಳಿದಂತ ಶ್ರೀಕೃಷ್ಣ ಪರಮಾತ್ಮ ನಾನು ಬಂದಿದ್ದೇನೆ ಅಂತ ಹೇಳು. ಕೇಳಿದ್ದೇನೆ ಇವ ಏನಮ್ಮ ಹತ್ತು ಅವತಾರಗಳನ್ನು ತಾಳಿ ತಾಳಿ ಒಂಬತ್ತು ಅವತಾರಗಳನ್ನು ತಾಳಿ ಹತ್ತನೇ ಕಲಂಕಿ ಅವತಾರ ತಾಳಿದಂತ ಪರಮಾತ್ಮ ಆದ್ರೂ ಬಂದಿದ್ದಾರೆ. ಹೀಗೇನಮ್ಮ ಹೌದ್ರಿ ಅಲ್ಲ ಬೆಳಕ ದೋತೆ ಈ ಕೃಷ್ಣವು ಸ್ಪಷ್ಟ ತಿಳಿತು ಸ್ಪಷ್ಟ ತಿಳಿತು ಮುಪ್ಪಾತಾಗಿ ಹೋತು ಬೇಡನಕ್ಕಾಗ್ಲಿ ಇಲ್ಲಿ ಬಂದರಿ ಇಲ್ಲಿಂದ ಪಾರಾದು ಹೋಗು ಹ್ಯಾಗ ಅಮ್ಮ ಇಲ್ಲಿ ನಾ ಯಾತ್ ಬಂದ ಗುರ್ತದ ಏನು ಗುರ್ತದ ಅಮ್ಮ ಯಾತಕ ಗಡಿಗೆ ಒಳಗೆ ಒಂದ್ ಸ್ವಲ್ಪ ಹಾಲು ಮೊಸರು ಹಾಕೊಂಡ ದೈ ದೂದ ಅಂತ ಹೇಳಿ ವ್ಯಾಪಾರ ಮಾಡ್ಲಿಕ್ಕೆ ಬಂದರಿ. ಏ ಕೂಡಿ ಹಾಗಲ್ಲ ಶ್ರೀಕೃಷ್ಣರು ಪುಂಡ ಪರಾಕ್ರಮಿ ಇದ್ದಾರಂತ ಅವ್ರ ಕೀರ್ತಿವರ್ತ ಕೇಳಲೇ ಬಂದಿದ್ರಮ್ಮ ಇವಾ ಅವರದಾರು ಗಣಸ ಮಕ್ಕಳು ಅವರ ಪರಾಕ್ರಮಿ ಏನ್ ನೋಡ ಅವ್ರು ನೀವು ಹೀಗೇನಮ್ಮ ಹೌದು ಅವ್ರ ಸೆವರ್ತಾನ್ ನೋಡ್ಲಿಕ್ಕೆ ಬಂದಿದ್ದೀನಿ ಅವ್ರ ಸೆವರ್ತಾನ್ ನೀವು ಏನ್ ನೋಡ ಅವರು ಹೀಗ ಹೌದು ಅವ್ರು ಹತ್ತು ಅವತಾರ ತಾಳಿದ್ರೆ ನಾನು ಹದಿನೆಂಟು ಅವತಾರ ತಾಳಿದಂತ ಅದು ಶಕ್ತಿ ಇದೆ ಅದು ಶಕ್ತಿ ಇದ್ದೀರಿ ಇವ್ರ ದೇವರ್ಕರ್ತ ಸೋತು ಹೋದಂಗಾದ್ರೆ ಆದ್ರೆ ನನ್ನ ಹದಿನೆಂಟು ಅವತಾರ ಎಲ್ಲ ಸುಲ ಅಂತ ಹೇಳಮ್ಮ ಕೇಳ್ರೇನಪ್ಪ ಏನ್ ದೂತಿ ಅವ್ರಂತಾರಿ ನಿಮಗೆ ದೇವರ್ಕರ್ತ ಸೋತು ಹೋದಂಗ ಆದ್ರೆ ನೀವು ಹತ್ತು ಅವತಾರ ತಾಳಿದನಂತ ಹೇಳಿದ್ರಲ್ಲ ಹೌದೌದು ನಮ್ಮ ಹದಿನೆಂಟು ಅವತಾರ ಎಲ್ಲ ಸುಳ ಅಂತ ಅವ್ರು ಹೇಳ್ತಾರೆ ಹೀಗಂತಾಳೆ ಹೌದ್ರಿ ದೂತಿ ನಾವೇ ಅದು ಶಕ್ತಿ ನಾವೇ ಅದು ಶಕ್ತಿ ಅಂತ ಹೇಳಿ ಈ ನನ್ನ ನಗರದಲ್ಲಿ ಎಷ್ಟೋ ಮಂದಿ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರೆ ಹೌದ್ರಪ್ಪ ನಿನ್ನ ಮಂದಿರದಾಗ ಏನ್ ಬಿಡ್ರಿ ಹೌದಲ್ಲ ಬರ್ತಾರ ಬಂದಿರ್ತಾರ ಇನ್ನು ಬರುವುದಾರ ಬಂದು ಹೋಗ್ಯಾರ ಬಂದು ಹೋಗ್ಯಾರ ಅಂತವನ್ನ ಮಾನಭಂಗ ಮಾಡುವ ಹೊರತಾಗಿ ನೋಡಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಈ ಹದಿನೆಂಟು ಅವತಾರ ತಾಳಿದಂತ ಆದಿಶಕ್ತಿ ಬಂದಾರ ಬಳಿಕ ಇವ್ರನ್ನ ದರ್ ಸೋರ್ಸಲಾರ್ದ ಬಿಟ್ರೆ ಬಿಟ್ಟರೆ ನನ್ನ ಹತ್ತು ಅವತಾರ ಎಲ್ಲ ಸುಳ ಅಂತ ಹೇಳು ಕೇಳಿದೇನೇವ ಏನಮ್ಮ ನಿಮ್ಮನ್ನ ದರ್ ಕರ್ತ ಸೋಲಿಸಲಾರದೆ ಬಿಟ್ರೆ ನನ್ನ ಹತ್ತು ಅವತಾರ ಸುಳ್ಳ ಈ ಹತ್ತು ಅವತಾರ ತಾಳಿದಂತ ಕೃಷ್ಣ ಪರಮಾತ್ಮ ಸೋತ್ ಹೋದಂಗ ನನ್ನ ಹದಿನೆಂಟು ಅವತಾರ ಎಲ್ಲ ಸುಳ ಈ ಹುಟ್ಟಂತ ಈಗ ನೀರಿಗೆ ಸುಳ ಅಂತ ಹೇಳ್ತಾರ ಅವ್ರ ಹೀಗಂತಾಳೆ ಹೌದ್ರಿ ದೂತೆ ಎಷ್ಟು ಮಾಡಿದ್ರಿ ಹೆಣ್ಣು ಹೆಣ್ಣರ್ಲ ಮತ್ತ ಇಂತಹ ಸಭೆಯಲ್ಲಿ ಇಂತಹ ರಂಗ ಭೂಮಿ ಮೇಲೆ ಭೂಮಿ ಮೇಲೆ ನಮ್ಮಂತವ್ರು ಎದುರು ನಿಂತು ಚಡ್ಡಾಗಿ ಸಡ್ಡ ಬರ್ದು ಪಂತ ಹಾಕೊಂಡ್ರ ಅವ್ರು ಪಂತ ಹಾಕೊಂಡ್ರಲ್ಲ ಮತ್ತ ಅವ್ರ ಅಂದ ಬಳಿಕ ನಾವೇನ್ ಮಾಡ್ಬೇಕು ನೀವು ಒಂದ ಕೆಲಸ ಮಾಡ್ಬೇಕ್ರಿ ಏನ್ ಮಾಡ್ಬೇಕು ಈಗ ನಾನು ಬಲ್ಲ ತೆಗಿತನು ನೀವು ಬಲ್ಲ ಹಾಕ್ರಿ ಏಯ್ ನೀ ಬಲ್ಲ ತೆಗಿತೀನಿ ನಾವು ಬಲ್ಲ ಹಾಕಿದ್ರೆ ಅವ್ನು ಸೋಲ್ಸಂಗ ಆಗ್ತಾನ ಎಷ್ಟು ಇದಾಗ್ತದೆ ದೂತೆ ಹಾಗಲ್ಲ ಅವ್ರು ಸೋಲ್ಸುವಂತದ್ ಏನಾರ ಒಂದು ಯುಕ್ತಿ ಮಾಡ್ಲಿಕ್ಕೆ ಬೇಕು ಅದನ್ನ ಏನಾರ ಉಪಾಯ ಮಾಡ್ಬೇಕಲ್ಲ ಹೀಗ ಹೌದ್ರಿ ದೂತೆ ಈ ಹದಿನೆಂಟು ಅವತಾರ ತಾಯ್ದಂತವ್ರನ್ನ ನಾವು ಜರ್ ಸೋರ್ಸಲಾರ್ದು ಬಿಟ್ರೆ ಬಿಟ್ಟರೆ ದೂತೆ ಅಲ್ಲಿಗೆ ಕುಂತಿರುವಂತ ನನ್ ಕಂಡ ಔಷಧ ಔಷಧ ಅಲ್ಲ ಹಚ್ಚಂತ ತ್ರೈ ಸುಳ ಅಂತ ಹೇಳು ಬೋಲೋ ಭಾರತ್ ಮತಾಕಿ ಹೋಗ್ ದೂತೆ ಏನಮ್ಮ ಈ ಹದಿನೆಂಟು ಅವತಾರ ತಾಳಿದಂತ ಆದಿಶಕ್ತಿಯನ್ನು ಸೋಲಿಸಲಾರ್ದ ಬಿಟ್ರೆ ಬಿಟ್ರೆ ನನ್ನ ಹತ್ತು ಅವತಾರ ಎಲ್ಲ ಸುಳ ಹೀಗೇನಮ್ಮ ಗಂಡಮ್ಮ ಹುಷನ ಅಲ್ಲ ಅಂದಾರ ಅವ್ರ ಹೀಗೆ ಪಂತ ಹಾಕೊಂಡಾರ ಪಂತ ಹಾಕೊಂಡಾರ ಅಂದ ಬೆಳಕ ದೂತೆ ಪರಮಾತ್ಮನ ಸೋಲಿಸ್ಬೇಕಾದ್ರೆ ಏನ್ ಮಾಡೋದಮ್ಮ ಪರಮಾತ್ಮನ ಸೋಲಿಸ್ಬೇಕಾದ್ರೆ ಒಂದು ಉಪಾಯ ಮಾಡಬೇಕು ನೀನು ಏನಮ್ಮ ಅವ್ರ ಮ್ಯಾಲ ಒಂದು ಕೊಟ್ಟಿ ಅರ್ಜಿ ಕೂಡ ಹಾಗೆಲ್ಲ ಚೇಷ್ಟಾ ಮಾಡ್ತಕ್ಕದಲ್ಲ ಪರಮಾತ್ಮನ ಸೋಲಿಸ್ಬೇಕಾದ್ರೆ ಮೊದಲು ಬಡ್ಡಿಗೆ ಕೈ ಹಾಕೊಂಡಮ್ಮ ಇಲ್ಲೇ ತಪ್ಪಿದೀನಿ ಯಾಕಮ್ಮ ಬಡ್ಡಿ ಕೈ ಹಾಕಿರೋ ಸಿಗುದೇನ ಬರೇ ಮಣ್ಣ ತುದಿ ಕೈ ಹಾಕೊಂಡು ನಾಕ್ ಹಣ್ಣು ಸಿಗ್ತಾವು ತಿನ್ಕೋತ ಪಂದಿನ ತಕ ಹೋಗಕ್ಕೆ ಬಡ್ಡಿ ಕೈ ಹಾಕಿರೋ ಗಿಡನೇ ಬೀಳ್ತದಲ್ಲ ಎಟ್ಟು ಗೊತ್ತಾರ ತಗೊಂಡ್ ಹೋಗಲ್ಲ ಅವ್ರು ಯಾರ್ಯಾರು ಎಟ್ಟು ಹರ್ಕೋತಾರ ಹರ್ಕೋಲಿ ಹೋಗ್ಲಿ ಹಾಗಲ್ಲಮ್ಮ ಬಡ್ಡಿ ಕೈ ಹಾಕೋದ್ರೆ ಏನ್ ತಿಳ್ಕೊಂಡು ನೀನು ಅಂದ್ರೆ ಏನಿವ ಈಗ ಇವ್ರು ಯಾರಿದ್ದಾರಮ್ಮ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರ ರೂಪನು ಅದ ನಾಮು ಅದ ಅದ ಹೌದಲ್ಲ ಹೌದ್ರಿ ಅದ್ರಂತ ಸೃಷ್ಟಿ ಹುಟ್ಟು ಕಾಲಕ ಸೃಷ್ಟಿ ನಿರ್ಮಾಣ ಆಗೋ ಕಾಲಕ ಪೂರ್ವದಲ್ಲಿ ತಾವ ಯಾರಿದ್ರು ಕೇಳ್ಕೊಂಡವ ಯಾಕ್ರಿಪ್ಪ ಏನಮ್ಮ ಈ ಸೃಷ್ಟಿನ ಉತ್ಪನ್ನ ಹುಟ್ಟು ಕಾಲಕ ಹುಟ್ಟು ಕಾಲಕ ಪೂರ್ವದಲ್ಲಿ ತಾವ ಯಾರಿದ್ರಿ ಏನು ಸೃಷ್ಟಿ ನಿರ್ಮಾಣ ಆಗೋ ಕಾಲಕ ಪೂರ್ವದಲ್ಲಿ ನಾನಿದ್ದೆ ತಾವ ಯಾರಿದ್ರಿ ದೂತೆ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡುವಂತ ಆದಿನಾರಾಯಣ ಇದ್ನೆ ಅಂತ ಹೇಳು ಕೇಳ್ರಿ ನೀವ ಏನಮ್ಮ ಈ ಸೃಷ್ಟಿನ ಹುಟ್ಟಿಸಿದಂತ ಆದಿನಾರಾಯಣ ಇದ್ನಿ ಹೀಗ ಹೀಗ ಹೇಳ್ತಾರ ಅಮ್ಮ ಆಮೇಲೆ ಇವ್ರಿಗೆ ಆಧಾರ ಏನಿತ್ತು ಹೌದು ಮನುಷ್ಯ ಆದಿಂದ ಆಧಾರ ಬೇಕ್ರಿ ಹೌದಲ್ಲ ಹೌದ್ರಿ ಕೇಳ್ಕೊಂಡು ಅಮ್ಮ ಯಾಕ್ರಿಪ್ಪ ಏನಮ್ಮ ಆವೇಳಕ್ಕೆ ನಿಮಗೆ ಆಧಾರ ಏನಿತ್ತು ನಾನು ಆದಿನಾರಾಯಣ ಇದ್ದು ಹೇಳಿದಾಗ ಮಲಗಲಿಕ್ಕೆ ಏನ್ ಆಧಾರ ಇತ್ತು ಆಧಾರ ಏನಿತ್ತು ಹೌದಲ್ಲ ಹೌದ್ರಿ ದೂತಿ ನಾನು ಆದಿನಾರಾಯಣ ಇದ್ದು ಹೇಳಿದಾಗ ಮಲಗಲಿಕ್ಕೆ ಆಲದಲ್ಲಿ ಆಧಾರ ಇತ್ತು ಅಂತ ಹೇಳು ಎಲ್ಲರಿಗೂ ಬರೋದು ನಿನಗೇನು ಬಂತು ವೇಳೆ ನಮಗ್ ಬಂದಿತ್ತಲ್ರಿ ಆಗ ಹಾ ಹೋಗ್ಲಿ ಅವ್ರು ಇವ ಏನಮ್ಮ ಆಲದಲ್ಲಿ ಆಧಾರ ಇತ್ತು ಅಂತ ಹೇಳ್ತಾರ ಅವ್ರ ಮಲ್ಕೊಳ್ಳಿಕ್ಕೆ ಪರಮಾತ್ಮರಿಗೆ ಹೌದು ಅಮ್ಮ ಆಲೆಲೆ ಅನ್ನುವಂಥದ್ದು ಏನದ ನಮಗ್ ಗುರ್ತಿಲ್ಲವ ಗುರ್ತಿಲ್ಲ ಇಲ್ಲ ಹೇಳಿದ್ರ ಹೇಳಿದ್ರೆ ಗುರ್ತಾಗ್ತದ ಹಾಗಾದ್ರೆ ಕೇಳಮ್ಮ ಹಾ ಹೇಳ್ರಿ ನಾರಾಯಣ ವಿಚಾರ ಮಾಡೋಣ್ರಲ್ಲ ಕೇಳು. ಯಾಕ್ರಿಪ್ಪ? ಏನಮ್ಮ? ತಾವು ಸೃಷ್ಟಿ ನಿರ್ಮಾಣ ಮಾಡಿದವರು, ಹೆಚ್ಚಿನವರು. ಹೌದು. ಅಂತರ್ಮಾರ್ಗಲೇ ಮಲಗಬೇಕಾಗಿತ್ತು. ಆಲದಲ್ಲಿ ಆಧಾರಿತ ಅಂತ ಹೇಳಿದಿರ್ಲ ನೀವು. ಹೌದು. ಆಲದಲ್ಲಿ ಅನ್ನುವಂತದ್ದು ಹೆಣ್ಣದ, ಹೆಣ್ಣಿನ ಆಧಾರ ಯಾಕೆ ತಕ್ಕೊಂಡ್ರಿ ಇವರ? ದೂತೆ, ಹೀಗ ದೂತೆ, ಆಲದಲ್ಲಿ ಎಂಬುದು ಹಸು ತಾಯಿಯನ್ನು ಕಣ್ಣಿ ಕಾಣಿಸ್ತದ. ಹಾ, ಅದು ಮಾತ್ರ ಹೆಣ್ಣದ ಕಡೆ. ಹೆಣ್ಣು ಇದ್ದುದು ಕರೆ. ಆದ್ರೆ ಅದ್ರ ಬುಡದಲ್ಲಿ ಏನದ? ಅದರ ಬುರದಲ್ಲಿ ಏನಾಗಿದೆ? ಆಲದಿಲ್ಲಿಯ ಬುರದಲ್ಲಿ 360 ಸಿರಗಳು ಬಿಗಿದಾವ. ಬಿಗಿದಾವ. ಆ ಸಿರಗಳು ಗಂಡದಾವ. ಗಂಡಿದ್ದಾವ. ದೂತೆ, ಹಾ, ಗಂಡಿನ ಮರ ಗಂಡ ಹೊತ್ತದ, ಹೆಣ್ಣಿನ ಗುರ್ತ ನನಗಿಲ್ಲ ಅಂತ ಹೇಳು. ಕೇಳಿದೇನಿವ? ಏನಮ್ಮ? ಗಂಡಿನ ಮರ ಗಂಡ ಹೊತ್ತದ, ಹೆಣ್ಣಿನ ಗುರ್ತ ನನಗಿಲ್ಲ. ಹೀಗ ಹೀಗ ಹೇಳ್ತಾರ? ಈ ಮಾತು ಇಲ್ಲೇ ಇರ್ಲಮ್ಮ. ಇಲ್ಲಿ ಧಾರವಾಡದಾಗ ಹಾಗಲ್ಲ. ಇಲ್ಲೇ ಸಮಯ ಬಂದಾಗ ಮುಂದೆ ಕೇಳೋಣ. ವಿಚಾರ ಮಾಡ್ರಲ್ಲ. ಹೌದಲ್ಲ? ಹೌದು. ದೂತೆ, ಹಾ, ಪರಮಾತ್ಮರ ಯಾಕೆ ಹತ್ತು ಅವತಾರ ತಾಳ್ಬೇಕಾಗಿತ್ತು? ಅತ್ತಾರಿಗೆರೆ ತಾಳಕ್ ಬರ್ಲಿಲ್ಲ. ಯಾರು ತಾಳ ಅಂತ ಹೇಳಿದ್ರ? ಹೌದು. ಕೇಳು, ವಿಚಾರ ಮಾಡ್ರಲ್ಲ. ಯಾಕ್ರಿಪ್ಪ? ಏನ್ ದೂತೆ? ಪರಮಾತ್ಮನ ಹತ್ತು ಅವತಾರ ತಾಳಿಕೆ ಏನ್ ಕಾರಣ? ಏನ್ ಕಾರಣ? ಯಾಕೆ ತಾಳಿದ್ರು? ಕೊಳಮೆಗಿತ್ತು. ಏನ ಹೊಟ್ಟಿಗೇನ ಅರಿವು ಕೊಡಿ ಕೊಳಮೆಗಿದ್ವು, ಮೇಗೇನ ಕೂಳ ಕಟ್ಟಾಗಿತ್ತು. ಹಾಗಲ್ಲ ದೂತೆ. ಹಾ, ನಾನೇ ಹತ್ತು ಅವತಾರ ತಾಳಿಕೆ ಒಂದು ಕಾರಣದ. ಏನು ಕಾರಣ? ಏನು ಕಾರಣ? ಹಾ, ಈ ಭೂಮಿ ಬಂದು ಉಬಾರ್ ಜಾಸ್ತಿ ಆಗಿತ್ತು. ಇದರ ಸಲುವಾಗಿ ಯಾರಿಂದ? ಯಾರಿಂದ? ಈ ಭೂಮಿಲಿ ಕೆಟ್ಟ ಕೆಟ್ಟ ದೈತ್ರು ಹುಟ್ಟಿ ಪಾಪ ಹತ್ಯಗಳು ಮಾಡ್ಲಿಕ್ಕೆತ್ತರು. ಅವರು ಯಾರು ದೈತ್ರು ಹುಟ್ಟಿದ್ರು? ಯಾರ್ಯಾರು ಹುಟ್ಟಿದ್ರು? ಹುಟ್ಟಿದ್ರು ಬಾಣಾಸುರ, ಬಾಣಾಸುರ, ಬಕಾಸುರ, ಬಕಾಸುರ, ಶಕ್ತಾಸುರ, ಶಕ್ತಾಸುರ, ಜರಾಸಂಧ, ಜರಾಸಂಧ, ಶಿಶುಪಾಲ, ಶಿಶುಪಾಲ, ನಮ್ಮ ಮಾವನಾದ ಕಂಸಾಸುರ, ಕಂಸಾಸುರ, ಇಂತೆಂತ ಕೆಟ್ಟ ಕೆಟ್ಟ ದೈತ್ರು ಹುಟ್ಟಿ ಹುಟ್ಟಿ ಈ ಭೂಮಿಲಿ ಪಾಪ ಹತ್ಯಗಳು ಮಾಡ್ಲಿಕ್ಕೆತ್ತರು. ಯಪ್ಪ, ಅವರು ಯಾವ ಪಾಪ ಹತ್ಯವನ್ನ ಮಾಡಿದ್ರು? ಯಾವ ಪಾಪ ಹತ್ಯೆ ಮಾಡಿದ್ರು? ಮಾಡಿದ್ರು. ಸ್ತ್ರೀ ಹತ್ಯ, ಸ್ತ್ರೀ ಹತ್ಯ, ಗೋಹತ್ಯ, ಗೋಹತ್ಯ, ಶಿಶು ಹತ್ಯ, ಬ್ರಹ್ಮಹತ್ಯ, ಬ್ರಹ್ಮಹತ್ಯ, ಇಂತಿಂತ ಪಾಪ ಹತ್ಯೆಯನ್ನು ಮಾಡ್ಲಿಕ್ಕೆ ಹತ್ತರು. ಮಾಡ್ಲಿಕ್ಕೆ ಹತ್ತಿದ್ರು. ಆ ಪಾಪದ ಭಾರವನ್ನು ಈ ಭೂಮಿ ತಾಯಿಯು ತಾಳಲಾರದೆ ತಾಳಲಾರದೆ ಆಕಳ ರೂಪ ಧಾರಣೆ ಮಾಡಿಕೊಂಡು ಬ್ರಹ್ಮನನ್ನು ಮರು ಹಕ್ಕಳು. ಅವಾಗ ಬ್ರಹ್ಮದೇವರು ಏನು ಹೇಳಿದ್ರು? ಏನ್ ಹೇಳಿದ್ರು? ಅಮ್ಮ ಭೂಮಿ ತಾಯಿ, ಎಷ್ಟು ಮಾಡಿದ್ರು ಕೂಡ ನಾನು ಸೃಷ್ಟಿಕರ್ತನೇ ಹೊರತಾಗಿ ಭೂಭಾರವನ್ನು ಇಳತಕ್ಕಂಥವ್ ನಾನಲ್ಲ. ಭೂಭಾರವನ್ನು ಇಳತಕ್ಕಂಥವ್ ನಾನಲ್ಲ. ನಾವು ನೀವು ಕೂಡ್ಕೊಂಡು ಶ್ರೀಮನ್ ನಾರಾಯಣ ಹತ್ರ ಹೋಗೋಣಂತ ನನ್ನ ಹತ್ರ ಬಂದ್ರು. ಅವಾಗ ತಾವು ಏನ್ ಮಾಡ್ತಿದ್ರಪ್ಪ? ಅವಾಗ ನಾನು ಕ್ಷೀರಸಾಗರದಲ್ಲಿ ಶೈನ್ಯ ಮಾಡಿದ್ದೆ. ಶೈನ್ಯ ಮಾಡಿದ್ರಿ? ಬ್ರಹ್ಮನ ಮೊರೆಯನ್ನು ಆಲಿಸಿ ಆಲಿಸಿ 33 ಕೋಟಿ ದೇವತೆಗಳನ್ನು ಸತ್ಕರಿಸಿ ಸತ್ಕರಿಸಿ ಅಮ್ಮ ಅವ್ರಿಗೆ ನಾನು ವಚನ ಕೊಟ್ಟನೆ. ಏನಂತ? ಏನಂತ? ಅಮ್ಮ ಭೂಮಿ ತಾಯಿ, ನಾನು ಹತ್ತು ಅವತಾರವನ್ನು ತಾಳಿನೇ ಭೂಭಾರವನ್ನು ಇಳುವನ್ನು ವಚನ ಕೊಟ್ಟದ್ದಾಗ್ಯದ. ವಚನ ಕೊಟ್ಟದ್ದಾಗ್ಯದ. ಆ ಪ್ರಕಾರ ನಾನು ಹತ್ತು ಅವತಾರ ತಾಳಿ ಬಂದಿದ್ದೇನೆ. ನಾನು ಏನು ಹುಟ್ಟು ಕಟ್ಟ ಇದ್ದಿಲ್ಲ, ಅರಿವು ಕಟ್ಟಾಗಿದ್ದಿಲ್ಲ ಹೇಳು. ಹೀಗ ಹೇಳ್ತಾರ ನೋಡೇವ. ಹೀಗ ಹೌದು. ಈ ಮಾತು ಸುಳ್ಳದ ಅಮ್ಮ. ಇವರೇನ್ ಹೇಳ್ತಾರೋ? ಪರಮಾತ್ಮ ಸುಳ್ಳು ಹೇಳ್ತಾರ? ಹೌದಮ್ಮ. ಹೆಂಗ್ರಿ ಅದು? ಕೇಳು. ಹಾ, ಹೇಳ. ಸನ್ನ ಸದಿಯಾಲ ಹೊಟ್ಟಿ ಅಮ್ಮ ಹೇಳ್ರಿ ಕಶಾಪ ಅಂತ ಹೇಳಿ ಒಬ್ಬ ಋಷಿ ಇದ್ದ. ಕಶಾಪ ಅಂತ ಹೇಳಿ ಒಬ್ಬ ಋಷಿ ಇದ್ದ. ಅವಾಗ 13 ಮಂದಿ ಹೆಂಡ್ರಮ್ಮ. 13 ಮಂದಿ ಹೆಂಡ್ರಿ ಇದ್ರು. ಹೌದಮ್ಮ. ಏನ್ ಮಾಡಿಗೆ ಹೇಳಿದ್ದಾನ ಅಲ್ವ? ಯಾಕಮ್ಮ? ಅಲ್ಲ, ಈಗ ಒಬ್ಬರ ಮ್ಯಾಗ ಮತ್ತೊಬ್ಬರ ಮಾಡ್ಕೊಂಡ್ರ ಎಷ್ಟೋ ಪರಿಸ್ಥಿತಿ ಗಂಭೀರ ಆಗ್ತದ. ಈಗಿನವ್ರದ ಈಗ ಕಬ್ಬಿಣ ಪಡ ಕೆತ್ತಾಕ ಮಂದಿ ಇದಾಗುದಿಲ್ಲ. 13 ಮಂದಿನ ಹೆಂಗ್ ಮಾಡ್ಕೊಂತಾನ? ಅಮ್ಮ 13 ಮಂದಿನ ಮಾಡ್ಕೊಂಡಿದ್ದಮ್ಮ. ಸುಳ್ಳು ಹೇಳ್ತೀನಿ? ಇಲ್ಲಮ್ಮ, ಸುಳ್ಳು ಹೇಳಕ್ ಬರಹಂಗಿಲ್ಲ. ಹೌದಲ್ಲ? ಹೌದಮ್ಮ. 13 ಮಂದಿ ಅವ್ರ ಯಾರು ಮತ್ತೆ ಅವ್ರ ಹೆಸರೇನು ಇದನ್ನ ಹೇಳಂಗಾರ? ಹೀಗ ಇಚ್ಛಾರೇನು? ಹೌದ್ರಿ, ಕೇಳ್ಕೋದೋತಿ. ಹಾ ಹೇಳ್ರಿ. ದಿತಿ. ದಿತಿ. ಅದಿತಿ. ಅದಿತಿ. ಬೃಹತಿ. ಬೃಹತಿ. ಕದ್ರು. ಕದ್ರು. ಇಣತಾದೇವಿ. ಇಣತಾದೇವಿ. ಪರ್ವಾದೇವಿ. ಪ್ರಭಾದೇವಿ. ಸ್ವರ್ಣ ಪರ್ವಾದೇವಿ. ಸ್ವರ್ಣ ಪರ್ವಾದೇವಿ. ರತ್ನ ಪರ್ವಾದೇವಿ. ರತ್ನ ಪರ್ವಾದೇವಿ. ಕಾಲದಂಡಾದೇವಿ. ಕಾಲದಂಡಾದೇವಿ. ಮೇಘದಂಡಾದೇವಿ. ಮೇಘದಂಡಾದೇವಿ. ಪುಕ್ಷ್ಮಾದೇವಿ. ಪುಕ್ಷ್ಮಾದೇವಿ. ಕುಂಭದಿನಿ ದೇವಿ. ಕುಂಭದಿನಿ ದೇವಿ. ಪಾರ್ವದಿನಿ ದೇವಿ. ಸಾಲಬಂಧ ಅಂದ್ರ ಅಂದ್ರೆ ಇಲ್ಲಿ ಮುಗಿದು ಅಂತ. 13 ಮಂದಿ ಆದ್ರು. ಆದ್ರಿಲ್ಲಮ್ಮ. ಆದ್ರೆ ಇವ 13 ಮಂದಿ ಆದ್ರ. ಆದ್ರಿಲ್ಲಿ ಇವ್ರು 13 ಮಂದಿ ಎಲ್ಲ ಏನ್ ಹಡ್ದಿದ್ರು? ಒಬ್ಬೊಬ್ರು ಹಡದ್ ಒಬ್ಬೊಬ್ರು ಹಂಗ ಇದ್ರು. ಹೀಗೇನಮ್ಮ? ಹೀಗ ಅಮ್ಮ ಎಲ್ಲಾರು ಹಡ್ದೇ ಇದ್ರು. ಎಲ್ಲಾರು ಹಡ್ದೇ ಇದ್ರು. ಹೌದಮ್ಮ. ಬಾಳ ಚಲೋ ಮಂದಿ ಅವರ. ಇರ್ಲಿ, ಯಾರು ಹೊಟ್ಟಿಲ್ಲ, ಯಾರು ಹುಟ್ಟಿದ್ರು? ಅಲ್ಲ, ಎಲ್ಲಾರು ಹೊಡೆದ್ರು ಅಂತ ಹೇಳಿಲ್ಲಮ್ಮ. ನಾನು ಎಲ್ಲಾರು ಹಡ್ದಿದ್ರು. ಕರೆ ಏನ್ ಹಡಿದ್ರು? ಹಮ ಹಡಿದ್ರು, ಬೆಕ್ಕ ಹಡಿದ್ರು, ನಾಯಿ ಹಡಿದ್ರು, ಮಂಗ ಹಡಿದ್ರು, ದೆವ್ವ ಹಡಿದ್ರು, ಏನ್ ಹಡಿದ್ರು ಗೊತ್ತಬೇಕಲ್ಲ. ಹೀಗೇನಮ್ಮ? ಹೌದು. ಕೇಳಿದೋತೆ? ಹಾ ಹೇಳ್ರಿ. ದಿತಿ ಅಂಬಕ್ಕೆ ಹೊಟ್ಟಿಲ್ಲ, 66 ಕೋಟಿ ದೈತ್ರು ಹುಟ್ಟಿದ್ರಮ್ಮ. 66 ಕೋಟಿ ಮಂದಿ ದೈತ್ರು. ದೊಡ್ಡ ಮೇಳ ಇದು. ಅವ್ರ ಮೇಳ ದೊಡ್ಡ ಮೇಳ. ನಿಮ್ಮ ಮೇಳ ಅದ. ಹೌದಲ್ಲ? ಇರ್ಲಿ. ಅದಿತಿ ಅಂಬಕ್ಕೆ ಹೊಟ್ಟಿಲ್ಲ, ಯಾರು ಹುಟ್ಟಿದ್ರಮ್ಮ? ಹುಟ್ಟಿದ್ರವ ಅದಿತಿ ಅಂಬಕ್ಕೆ ಹೊಟ್ಟಿಲಿ. 33 ಕೋಟಿ ದೇವತೆಗಳು ಹುಟ್ಟಿದ್ರು. ನಮ್ಮ ಮೇಳ ಇದು. ಇರ್ಲ, ಇದು ನಮ್ಮ ಮೇಳ. ಇರ್ಲಿ. ಬೃಹತ್ ಅಂಬಕ್ಕೆ ಹೊಟ್ಟಿಲ್ಲ, ಯಾರು ಹುಟ್ಟಿದ್ರು? ಬೃಹತಿ ಅಂಬಕ್ಕೆ ಹೊಟ್ಟಿಲ್ಲ, ಯಾರು ಹುಟ್ಟಿದ್ರವ? 50 ಕೋಟಿ ರಾಕ್ಷಸರು ಹುಟ್ಟಿದ್ರು. ರಾಕ್ಷಸರು ಹುಟ್ಟಿದ್ರು. ಅದೆಲ್ಲ ನಿಮ್ಮ ಮೇಳ. ಕೊಡ್ಲಿಗೆ ಮೇಳ ಅದ. ಹಾ ಇರ್ಲಿ. ಕದ್ರು ಹೊಟ್ಟಿಲ್ಲ, ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರು? 90 ಕುಲ ಹಾವಲ ಹುಟ್ಟಿದ್ರು. ಹಾವು ಬಂತು. ಎಲ್ಲಿ ಬಂತು? ಬಚ್ಚಲಾಗಿ ಬಂತು. ಚೇಷ್ಟ ಮಾಡಬಾರ್ದಮ್ಮ. ಹಾ ಹಾ ಇಲ್ರಿ. ದ್ವಿತೀಯ ರೀತಿ ಬೃಹತಿ. ಕದ್ರು. ಕದ್ರು. ಕದ್ರು ಹೊಟ್ಟಿಲ್ 90 ಕುಲ ಹಾವಲ ಹುಟ್ಟಿದ್ರು. ಹೌದು. ಬೃಹತ್ ಅಮ್ಮ ಕೊಟ್ಟಿಲ್ಲ, ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರವ? ಆ ಯಾರು ಹುಟ್ಟಿದ್ರು? ಏ ದೂತೆ, ಪರ್ವಾದಿ ಹೊಟ್ಟಲೆ ಆಯುಧಗಳು ಹುಟ್ಟಿದ್ವು. ಆಯುಧಗಳ ಹುಟ್ಟಿದ್ವು. ಸ್ವರ್ಣ ಪರ್ವದ ಹೊಟ್ಟಲೆ ಸೂರ್ಯ ಹುಟ್ಟಿತ್ತು. ಸುವರ್ಣ ಅಂದ್ರೆ ಏನು? ಬಂಗಾರ ಹುಟ್ಟಿತ್ತು. ಹೌದು. ರತ್ನ ಪರ್ವದ ಹೊಟ್ಟಲೆ ಯಾರು ಹುಟ್ಟಿದ್ರು? ಮುತ್ತ ಮಾಣಿಕಲ ಹುಟ್ಟಿದಮ್ಮ. ಮುತ್ತ ಮಾಣಿಕಲ ಹುಟ್ಟಿದವು. ಕಾಲದ ನದಿ ಹೊಟ್ಟಿಲಿ ಯಾರು ಹುಟ್ಟಿದ್ರು? ಈ ವನಗಳು ಹುಟ್ಟಿದವು. ವನಗಳ ಹುಟ್ಟಿದವು. ಮೇಘದಂಡದೆ ಹೊಟ್ಟಿದೆ. 4 ವೇದ ಪಾರಜಾತಿಗಳು ಹುಟ್ಟಿದಮ್ಮ. ಪಾರಜಾತಿಗಳ ತಯಾರಾದು. ಪುಕ್ಷ್ಮಾದಿ ಹೊಟ್ಟಿಲಿ ಯಾರು ಹುಟ್ಟಿದ್ರು? ನಾನಾ ತರ ಪುಷ್ಪಾದಗಳು. ಅಂದ್ರೆ ಏನು? ಹೂಗಳು ಹುಟ್ಟಿದ್ರು. ಇರ್ಲಿವ. ಕುಂಭದಿನಿದೇವಿ ಹೊಟ್ಟಿಲಿ ಸಪ್ತ ಸಮುದ್ರಗಳು ಹುಟ್ಟಿದಮ್ಮ. ಅಂದ್ರೆ ಏನೋ 7 ಸಮುದ್ರಗಳು ಹುಟ್ಟಿ. ಇರ್ಲಿ. ಪಾರ್ವದಿನಿದೇವಿ ಹೊಟ್ಟಿಲಿ. ಹಾ ಹಾ. ಆವಾಗ ದೊಡ್ಡ ದೊಡ್ಡ ಪರ್ವತಗಳು ಹುಟ್ಟವ. ದೊಡ್ಡ ದೊಡ್ಡ ಪರ್ವತಗಳ ಹುಟ್ಟಿದ್ವು. ಆದ್ರಲ್ಲಮ್ಮ. ಆದ್ರಲ್ಲ ಇವ. ಹೌದಲ್ಲ? ಹೌದು. ಅಂದ ಬಳಿಕ ಈ ಸ್ವರ್ಗಲೋಕದ ಗಾದೆ ಯಾರು ಆಗ್ತಕ್ಕದಮ್ಮ? ಸ್ವರ್ಗಲೋಕದ ಗಾದೆ ನೋಡ್ಯವ ಹಿರಿಯವ್ರ್ಯಾರು? ದೈತ್ರ. ದೈತ್ರಮ್ಮ. ಅಂದಮೇಲೆ ದೈತ್ರಿಗೆ ಗಾದೆ ಆಗುದು. ಹೌದಲ್ಲ? ಹೌದ್ರಿ. ಆ ದೈತ್ರಿಗೆ ಗಾದೆ ಆಗ್ತದ? ನಮ್ಮ ದೇವಾದೇವಸ್ಗೆ ಗಾದೆ ಆಗುದು ಅಂತ ತಿಳಿದು. ಯಾರು ಈ ಕೋಟಿಗುಣದ ಕೃಷ್ಣ ಏನ್ ಮಾಡಿದಮ್ಮ? ಏನ್ ಮಾಡಿದಾರವ? ಗುರ್ತಿಲ್ಲ. ನಮಗ್ ಗುರ್ತಿಲ್ಲ. ಹೇಳು. ಹೇಳ್ರಿ. ಸುದರ್ಶನ್ ಚಕ್ರ ಏನದ ಆ ದೈತ್ರಿ ಮೇಲೆ ಬಿಟ್ರಮ್ಮ? ದೈತ್ರಿ ಮೇಲೆ ಬಿಟ್ರು. ದೈತ್ರಿ ಎಲ್ಲ ಮುಡಿದು ಹೋದ್ರಮ್ಮ. ಚಕ್ರವರ್ತಿ ಬೆಳಕೆ ಯಾಕೆ ಉಳಿತಾರ ಅವರ ಸತ್ಯದಾರ ಮತ್ತ ಹೌದಲ್ಲಮ್ಮ ಹೌದ್ರಿ ದೈತ್ರ ಗುರು ಯಾರಮ್ಮ ದೈತ್ರ ಗುರು ಯಾರು ಶುಕ್ರಾಚಾರಿ ಶುಕ್ರಾಚಾರಿ ಶುಕ್ರಾಚಾರ್ಯ ಇದ್ದವ್ರು ಇವ್ರಿಗೆ ಏನ ಶಾಪ ಕೊಟ್ರಮ್ಮ ಏನಂತ ಶಾಪ ಕೊಟ್ರು ಗೋಪಾಲ ದೈತ್ರ ಕಶಪ್ಪನ ಮಕ್ಕಳ ದೈತ್ರು ಕಶಪ್ಪನ ಮಕ್ಕಳ ಮತ್ತು ದೇವತೆಗಳು ಕಶಪ್ಪನ ಮಕ್ಕಳ ಕಶಪ್ಪನ ಮಕ್ಕಳ ಈ ಸ್ವರ್ಗ ಲೋಕದ ಗಾದಿನದ ಇಬ್ಬರಿಗೂ ಸರಿಯಾಗಿ ಬಿಟ್ಟ ಇಬ್ಬರಿಗೂ ಸರಿಯಾಗಿ ಇಡದ್ ಬಿಟ್ರು ದೈತ್ರನೆಲ್ಲ ಕೊಂದು ಬಿಟ್ಟಿ ನಿಮ್ಮ ದೇವಾದೋಷ ಗಾದಿ ಮಾಡ್ರಿ ಗಾದಿ ಮಾಡ್ರು ಅಂದ ಬಳಕ ನೀನು ಕೊಟ್ಟಿದಿ ಹತ್ತರ್ತ ಸಾಯಿ ಹೌದ್ರಿ ಹತ್ತರ್ತ ಹುಟ್ಟಿವ ಹೀಗೆ ಶಾಪ್ ಕೊಟ್ರು ಶಾಪ್ ಕೊಟ್ರು ಅದೇ ಶುಕ್ರಾಚಾರ್ಯ ಶಾಪ್ ಶಾಪ್ಗಾಗಿ ಹತ್ತರ್ತ ಸಾಯ್ತಾರಮ್ಮ ಸಾಯ್ತಾರು ಹತ್ತರ್ತ ಹುಟ್ಟಿ ಬರ್ತಾರು ಹೌದು ಭೂಮಿಗೆ ಬಂದು ಭೂಭಾರ ಜಾಸ್ತಿ ಯಾವಾಗ ಆಗಿತ್ತು ಆಗಲೇ ಹೇಳಿರಮ್ಮ ಭೂಮಿ ತಾಯಿ ಇವ್ರ ತಕ್ಕ ಬೇಡ್ಕೊಳಕ್ ಹೋಗಿಲ್ಲ ಅಂತ ಅದಕ್ಕೆ ಅವತಾರ ತಾಳೆ ಅಂತ ಹೇಳ್ಯಾರ ಹೇಳ್ಯಾರ ಹೇಳ್ಯಾರ ಕೇಳ್ಕೊಡ್ಬಾ ದೂತಿ ಯಾಕ್ರಪ್ಪ ಏನ್ ದೂತಿ ಅವ್ರು ಹೇಳ್ತಾರ್ರಿ ಶುಕ್ರಾಚಾರ್ಯ ಶಾಪ್ಗಾಗಿ ಇವರು ಹತ್ತು ಸರ್ತ ಸಾಯ್ತಾರು ಹತ್ತು ಸರ್ತೆ ಹುಟ್ಟಿ ಬರ್ತಾರೆ ಹುಟ್ಟಿ ಬರ್ತಾರು ಈ ಭೂಮಿಗೆ ಭೂಭಾರ ಜಾಸ್ತಿ ಯಾವಾಗ ಆಗಿತ್ತಪ್ಪ ಭೂಮಿಗೆ ಭೂಭಾರ ಜಾಸ್ತಿ ಯಾವಾಗ ಆಗಿತ್ತು ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಮೊದಲನೇ ಮಚ್ಚಾವತಾರದಲ್ಲಿ ಶಂಕಾಸೂರ ದೈತನನ್ನು ಹೊಡಿಬೇಕಾಗಿತ್ತು ಶಂಕಾಸೂರ ದೈತನನ್ನು ಹೊಡೆದ್ರಿ ಎರಡನೇ ಕುರ್ಮಾವತಾರದಲ್ಲಿ ಸಮುದ್ರವನ್ನು ಮತನ ಮಾಡಬೇಕಾಗಿತ್ತು ಸಮುದ್ರ ಮತನ ಮಾಡ್ರಿ ಮೂರನೇ ವರಾಹ ಅವತಾರದಲ್ಲಿ ನರಕಾಸೂರ ದೈತನನ್ನು ಹೊಡಿಬೇಕಾಗಿತ್ತು ಅವನಾದರೂ ಸಮಾಧಿಸಿ ನಾಲ್ಕನೇ ನಾರಸಿಂಹ ಅವತಾರದಲ್ಲಿ ಭಕ್ತ ಪ್ರಹ್ಲಾದನಿಗೆ ಮುಕ್ತಿ ಕೊಡಬೇಕಾಗಿತ್ತು ಮುಕ್ತಿ ದಯಪಾಲಿಸಿರಿ ಐದನೇ ವಾಮಾವತಾರದಲ್ಲಿ ಬಲಿ ಚಕ್ರವರ್ತಿ ರಾಜಗಾರು ಹರಣ ಮಾಡಬೇಕಾಗಿತ್ತು ರಾಜ ಗರ್ವ ಹರಣ ಮಾಡ್ರಿ ಪರಶುರಾಮ ಅವತಾರದಲ್ಲಿ ಏನ್ ಮಾಡ್ರಿ ಪೃಥ್ವೀರನ ಮಗನಾದ ಕಾರ್ತಿಕ್ ವಿರಾಜನ್ನು ಕೊಲ್ಲಬೇಕಾಗಿತ್ತು ಅವನಾದರೂ ಸಂವರಿಸಿರಿ ಏಳನೇ ರಾಮ ಅವತಾರದಲ್ಲಿ ರಾವಣ ರಾವಣ ಮೈ ರಾವಣ ಕುಂಭಕರ್ಣ ಕುಂಭಕರ್ಣ ಮೊದಲಾದ ದೈತ್ಯನೆಲ್ಲ ಕೊಲ್ಲಬೇಕಾಗಿತ್ತು ಅವನಾದರೂ ಹೊಡೆದ್ರಿ ಎಂಟನೇ ಕೃಷ್ಣ ಅವತಾರದಲ್ಲಿ ಏನ್ ಮಾಡ್ರಿ ಉಗ್ರಸೇನ ಮಗನಾದ ನಮ್ಮ ಮಾವನಾದ ಕಂಸನನ್ನು ಕೊಲ್ಲಬೇಕಾಗಿತ್ತು ನಮ್ಮ ಮಾವನಾದ ಕಂಸನನ್ನು ಹೊಡೆದ್ರಿ ಒಂಬತ್ತನೇ ಬೌದ್ಧ ಅವತಾರದಲ್ಲಿ ಏನ್ ಮಾಡ್ರಿ ಧರ್ಮ ಸ್ಥಾಪನೆ ಮಾಡಬೇಕಾಗಿತ್ತು ಧರ್ಮ ಸ್ಥಾಪನೆ ಮಾಡ್ರಿ ಹತ್ತನೇ ಕಲಿಕೆ ಅವತಾರದಲ್ಲಿ ಮುಂದಿನ ಛಲವಲನ್ನು ಮಾಡಬೇಕಾಗಿತ್ತು ಮುಂದಿನ ಛಲವಲನೆ ಮಾಡ್ರಿ ದೂತೆ ಸುತ್ತಿ ನಿಯಮದ ಏನಂತ ಯದಾ ಯದಾ ಹಿ ಧರ್ಮಸ್ಯ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ಅಧರ್ಮಸ್ಯ ತದಾತ್ಮನಾಂ ಸಜಾಮ್ಯಹಂ ಪ್ರಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ಹೌದ್ರಪ್ಪ ವಿನಾಶಾಯಿತಿ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥ ಯತ್ ಸಂಭವಾಮಿ ಯುಗೆ ಯುಗೆ ಹೌದು ಅಮ್ಮ ಜಗತ್ತಿನಲ್ಲಿ ಅವಕಾಲಕ್ಕೆ ಧರ್ಮ ಹಾನಿಯಾಗುತ್ತದೆಯೋ ಧರ್ಮವು ಯಾವಾಗ ಹಾನಿಯಾಗುತ್ತದೆಯೋ ಧರ್ಮವು ಕುಂದಿ ಅಧರ್ಮವು ಹೆಚ್ಚಾಗುತ್ತದೆಯೋ ಹೆಚ್ಚಾಗುತ್ತದೆಯೋ ಆ ಕಾಲಕ್ಕೆ ಪರಮಾತ್ಮನು ಪದೇ ಪದೇ ಅವತಾರ ಧಾರ ಮಾಡಬೇಕು ಹೀಗೆ ನಿಯಮದ ಪರಮಾತ್ಮನ ನಿಯಮದ ನಿಯಮದ ಹೌದ್ರಿ ಅವಂತಿ ನಾನಾದ್ರೂ ತಾಳಿ ಬಂದರಿ ಅವತಾರವನ್ನು ತಾಳಿ ಶಿವಕೃಷ್ಣ ಎಂಬ ಹಲವು ನಾಮಗಳಿಂದ ಬಂದಿದ್ದೇನೆ ಹೌದ್ರಿಪ್ಪ ಹೌದಲ್ಲ ದೂತೆ ಹೌದ್ರಿ ದೂತೆ ಇದೆಲ್ಲ ಇವ್ರಿಗೊಂಡಿದ್ದ ಗೊತ್ತು ನೀನು ಹುಟ್ಟಿದವರಿಗೆ ಇವ್ರಿಗೆ ಹೌದು ಹೇಳ್ತಾರ ತಗೋಲ ಇವ್ರು ಬಂದಾರ ಪರಮಾತ್ಮರು ಎಷ್ಟೇ ಹೇಳಿದ್ದಾರೆ ಯಾಕಂದ್ರೆ ಅಲ್ಲ ನಿನ್ನ ಹುಟ್ಟಿದ ಕೂಸಿಟ್ಟು ಬರದಾನ ಬರ್ತಾವು ಏ ಅದನ್ನ ನೀವು ಅಲ್ಲೇ ವಿಚಾರ ಮಾಡಿ ಚೇಷ್ಟ ಮಾಡಬಾರ್ದು ಬಿಟ್ಟಿವ್ರಿಪ್ಪ ಹೇಳ ಕೇಳಿದೆ ಏನಮ್ಮ ಹೀಗೆ ನಾಕತ್ತಾರ ಅವರ ಇದೆಲ್ಲ ಇವ್ರಿಗೇನು ಗೊತ್ತು ನಿನ್ನೆ ಹುಟ್ಟಿದವರಲ್ಲ ಏನ ಅಲ್ಲ ದೂತೆ ಇವ್ರು ನನಗ ನನ್ನ ಒಳಗ ಹುಟ್ಟಿ ನನಗೆ ನೀನ್ ಹುಟ್ಟಿದವ್ರ ಅಂದ್ರೆ ಇವರ ಮತ್ತೆ ಈಗ ಹೇಳಮ್ಮ ಹೇಳ್ರಿ ಸತ್ತ ಹುಟ್ಟುದಕ್ಕ ಬಂದಿ ಯಾರೊಳಗ ಏನ ಬೆಳದಿ ಜನನ ಮರಣ ಯಾರದು ನಿಜಾವ ಹೇಳಿ ಹೇಳು ಅವನಿಗೆ ಅನಬೇಕು ಪರಶಿವ ಗುರ್ತಾತೇನೆ ಹೇಳಿ ಹೇಳು ನೀವು ನನ್ನಲ್ಲಿ ಮೂರ್ತತ್ವ ಹುಟ್ಟಾವಮ್ಮ ನಿಮ್ಮಲ್ರ ಯಾವ್ಯಾವು ಆಕಾರ ವಿಕಾರ ಮಕಾರ ಆತತ್ವದಲ್ಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರು? ಆಕಾರವೇ ಬ್ರಹ್ಮದೇವರು ಹುಟ್ಟಿದ. ಆಕಾರವೇ ಬ್ರಹ್ಮದೇವರು ಹುಟ್ಟಿದ್ರು. ವಿಕಾರದಲ್ಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರು? ವಿಷ್ಣು ಹುಟ್ಟಿದ. ವಿಷ್ಣು ದೇವರು ಹುಟ್ಟಿದ್ರು. ಮಕಾರದಲ್ಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರು? ಮಹಾದೇವ ಹುಟ್ಟಿದ. ಮಹಾದೇವರು ಹುಟ್ಟಿದ್ರು. ಇವರು ಮೂರು ಮಂದಿ ಯಾರಮ್ಮ? ಸೃಷ್ಟಿ ಪಾಲನೆ ಮಾಡುವಂತವ್ರು. ಪಾಲನೆ ಮಾಡುವಂತವ್ರು ದೇವತೆಗಳು. ಹೌದಲ್ಲ, ಇವರು ಮೂರು ಮಂದಿ ನನ್ನಲ್ಲಿ ಯಾವಾಗ ಹುಟ್ಟಾರ ಅಂದ ಬಳಕ ನಾನು ತಾಯಿ ಅಂತ ನಮಗ ವಾದ ಬೇಡ ಅಂತ ಹೇಳಮ್ಮ. ಬರೋ ಮಗನ. ಏ ಯಾರಿಗದ್ದಿ ನೀನು? ಪರಮಾತ್ಮ ಗಳ್ರೆ. ಏ ಪರಮಾತ್ಮ ಹೆಂಗ ನಿನ್ ಮಗ ಕಣ ಅಲ್ರಿ? ಇವ್ ಮೂರ್ ತತ್ವ ಯಾವಾಗ ನನ್ನಲ್ಲಿ ಹುಟ್ಟಾವ ಅಂದ ಬಳಕ ಅಂದ್ಮೇಲೆ ಅಂದ ಬಳಕ ಇವರು ನನ್ನಲ್ಲಿ ಹುಟ್ಟಾರು, ನಾನು ತಾಯಿ ಈತನ ಮಗ ಹೇಳಕತ್ತಾರ. ಈಗ ಹೌದ್ರಿ ದೂತೆ, ಮೊದಲಿಗೆ ಬಂದು ಈ ಭೂಮಿನೇ ಇಲ್ಲ. ಭೂಮಿನೇ ಇಲ್ರಿ? ಮತ್ತೆ ಬೋಕ ಇತ್ತಾನ? ಏ ಭೂಮಿ ಇರ್ಲಾರ್ದ ಬೋಕ್ ಬರ್ತದೆ. ಮತ್ತ ಅಲ್ಲಿ ಏನೈತ್ರಿಪ್ಪ? ಆಕಾಶ ಇಲ್ಲ. ಆಕಾಶ ಇಲ್ಲ. ಸೂರ್ಯ ಚಂದ್ರಾದಿಗಳೆಲ್ಲ ಇಲ್ಲ. ನಾವು ಕೋಟಿ ಸಿದ್ರಲ್ಲ, 56 crore ಆದವ್ರಲ್ಲ ಆದವ್ರಿಲ್ಲ. ಅವಾಗ ಏನಿತ್ತು? ಅವಾಗ ಏನಿತ್ರಿಪ್ಪ? ನಿರಾಕಾರ ಇತ್ತು. ನಿರಾಕಾರ ಅಂತಂದ್ರೆ ಏನು? ಏನು? ಹೌದು ದೂತೆ, ಆಕಾರವೇ ಇಲ್ಲದ್ದೇ ನಿರಾಕಾರ. ಅದೇ ನಿರಾಕಾರ. ಅದೇ ನಿರಾಕಾರ. ಹೌದ್ರಿ. ಆ ಸಮಯದಲ್ಲಿ ಐದು ಯುಗಗಳು. ಹೌದು. ಅವು ಯಾವ್ಯಾವು? ಆದಿ ಅನಾದಿ ಎಳಂದಾರ್ ಕಳಂದಾರ್ ಜಲಂದಾರ್. ಜಲಂದಾರ ದೂತೆ, ಆದಿ ಅನಾದಿ ಮುಗದಲ್ಲಿ ಏನಾಯ್ತು? ಏನಾಯ್ತ್ರಿಪ್ಪ? ಸ್ವಯಂ ಓಂಕಾರ ಅನ್ಸ್ಕೊಂಡ. ಓಹಂಕಾರ ಅನ್ಸ್ಕೊಂಡ. ಅಳಂದಾರ್ ಮುಗಿದ್ರೆ ಸ್ವಲ್ಪ ಸುಳು ತೋರ್ದ. ಸುಳು ತೋರ್ದ. ಕಳಂದಾರ್ನ ಮುಗಿದ್ರೆ ತ್ರಿಮೂರ್ತಿ ಆದ. ತ್ರಿಮೂರ್ತಿ ಆದ. ಜಲಂದಾರ್ ಮುಗಿದ್ರೆ ಜಗ ಜಗ ಮಿಂಚಲಾಕ ಹತ್ತದ. ಜಗ ಜಗ ಮಿಂಚಲಿಕ್ಕೆ ಹತ್ತದ. ಅವಾಗ ದೂತೆ, ಅನಂತರ ಮುಗದಲ್ಲಿ ಸೃಷ್ಟಿ ಮಾಡ್ಬೇಕಂತೇಳಿ ಅನಂತರದ ವಿಚ್ಛ ಆಯ್ತು. ಅನಂತರದ ವಿಚ್ಛ ಆಯ್ತು. ಅವಾಗೆ ತಾನು ಬಸವೇಶ್ವರನ ರೂಪವನ್ನು ತಾಳಿ, ರೂಪವನ್ನು ತಾಳಿ ಶಿವನ ಶಕ್ತಿನ ಹುಟ್ಟಿಸಿದ. ಹುಟ್ಟಿಸಿದ್ರು. ಲಗ್ನವನ್ನು ಮಾಡಿದ. ಲಗ್ನವನ್ನು ಮಾಡಿದ್ರು. ಮುಂದೆ ಓ ನಾಮಾಸಿ ದಮ್ ಬ್ಯಾಳಿ ರೊಟ್ಟಿ ಗುಮ್. ನಾ ಇದ್ ಹೇಳಿಲ್ಲ ನಿನಗ ಊಟ. ನಮ್ಗ ಊಟದ ಸುದ್ದಿ ಏನು? ಸುದ್ದಿಲ್ಲ ದೂತೆ. ಆ ಸಮಯದಲ್ಲಿ ಈ ಸೃಷ್ಟಿ ಸ್ಥಿತಿ ಹೇಗಿತ್ತು? ಹೇಗಿತ್ತು ಕೇಳು. ಹಾ ಹೇಳ್ರಿ. ಸ್ವಯಂ ಬ್ರಹ್ಮ ಒಬ್ಬನೇ ಮೊದಲ ಮಗ ಅಂತ ಹೇಳ್ಯಾರ. ಹೌದ್ರಿಪ್ಪ ಜೋತೆ. ಅದು ಹಾಗಿಲ್ಲ. ಪೂರ್ವದಲ್ಲಿ ಶಿವ ಶಿವನಿಂದ ಶಕ್ತಿ, ಶಕ್ತಿ ಶಕ್ತಿಯಿಂದ ನಾದ, ನಾದ ನಾದಿನಿಂದ ಬಿಂದು, ಬಿಂದು ಬಿಂದುದಿಂದ ಕಳ, ಕಳ ಈ ಪ್ರಕಾರ ಸೃಷ್ಟಿ ನಿರ್ಮಾಣ ಕಲಸದ ನಿರ್ಮಾಣ ಆಗ್ಯದ ಆಗ್ಯದ. ಹೌದು, ಇನ್ ಮೇಲೆ ಹೋಗ್ ನೋಡ್ರಿ, ಹೋಗ್ ನೋಡ್ರಿಲ್ಲ ಪಾಮದೇನಿಗೆ. ಹೌದಲ್ಲ, ಹೇಳ್ರಿ. ಚಲುವ ಚಂದ